ಈ ರೇಷ್ಮೆ ಕೃಷಿ ಮಾಡಿ ಆರ್ಥಿಕವಾಗಿ ಲಾಭ ತಗೊಳ್ಳಿ. ನೀವು ರೇಷ್ಮೆ ಕೃಷಿ ಮಾಡಿದ್ರೆ ನೀವೇನು ಪಿ ಯು ಸಿ ಲೆಕ್ಚರಿಗಾಗಿರ್ಬೋದು, ಹೈಸ್ಕೂಲ್ ಟೀಚರಿಗೆ ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ನೀವು ಸಂಪಾದನೆ ಮಾಡ್ಬೋದು ಅಂತ ಈ ಮುಖಾಂತರ ತಮಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೀನಿ. ಡಾಕ್ಟರ್, ಇವರಿಗೆ ಸಾಕಷ್ಟು ನಮ್ಮ ಬಳ್ಳಾರಿ, ಕೊಪ್ಪಳ ಹಾಗೂ ವಿಶೇಷವಾಗಿ ಈ ಭಾಗದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ರೇಷ್ಮೆ ಬೆಳೆಯ ಬೆಳೀಲಿಕ್ಕೆ ಇಲ್ಲಿನ ಮಣ್ಣಿನ ರಚನೆ, ಹವಗುಣ ಹಾಗೂ ಇಲ್ಲಿನ ರೈತ ಬಾಂಧವರ ಆಸಕ್ತಿ, ಅದೆಲ್ಲದಕ್ಕೂ ಮಿಗಿಲಾಗಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಈ ಅಲ್ಪಾವಧಿ ಬೆಳೆಯಾಗಿರುವಂಥ ಈ ರೇಷ್ಮೆ ಬೆಳೆಯನ್ನು ಬೆಳೆದು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳೋದ್ರ ಜೊತೆಗೆ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಂಸ್ಥೆ ಇಲಾಖೆಯ ವತಿಯಿಂದ ಮತ್ತು ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯದಿಂದ ಹಾಗೂ ತಮ್ಮಗಳ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರು ಈ ಮಾಹಿತಿಯನ್ನು ಕೇಳಿ ಅವರ ಮಕ್ಕಳು ಮತ್ತು ಅವರ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂಥ ರೈತ ಬಾಂಧವರು ಈ ರೇಷ್ಮೆ ಬೆಳೆಯನ್ನು ಬೆಳೆಯಲಿಕ್ಕೆ ಮನಸ್ಸು ಮಾಡಿದಲ್ಲಿ ಅಂಥವ್ರು ಕೂಡ ಮಾಹಿತಿಯನ್ನು ತಲುಪಿಸಲಿ ಅನ್ನುವಂಥ ಆಶಯದಿಂದ ಇದುವರೆಗೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೆ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೇಷ್ಮೆ ಬೆಳೆಯ ಸ್ಥಿತಿಗತಿ ಹಾಗೂ ಮಣ್ಣಿನ ನಿರ್ವಹಣೆ ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಕೆ ರವಿಕುಮಾರ್ ಅವರೊಡನೆ ಸಂದರ್ಶನ ಕೇಳಿದರೆ. ರೈತ ಬಾಂಧವರು ಇದೀಗ ಕೇಳೋಣ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಯನ್ನು. ಗಜ್ಜರಿ ಮುಖ್ಯ ಗಡ್ಡೆ ತರಕಾರಿ ಬೆಳೆಗಳಲ್ಲಿ ಒಂದು. ಇದು ಹೇರಳವಾಗಿ ಅನ್ನಾಂಗ ಎ ಮತ್ತು ಖನಿಜಾಂಶಗಳನ್ನು ಹೊಂದಿದೆ. ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಆಳವಾದ ಗೋಡು ಮಣ್ಣು ಇದಕ್ಕೆ ಸೂಕ್ತ. ಈ ಬೆಳೆಯನ್ನು ವರ್ಷದ ಮೂರು ಕಾಲಗಳಲ್ಲಿ ಬೆಳೆಯಬಹುದು. ಹೆಚ್ಚಿನ ಇಳುವರಿ ಪಡೆಯುವುದಕ್ಕೆ ಈಗ ಬಿತ್ತನೆ ಮಾಡಬಹುದು. ಇದರಲ್ಲಿ ಅನೇಕ ತಳಿಗಳಿವೆ. ಪೂಸಾ ಕೇಸರ್, ನೆಂಟೀಸ್ ಹಾಫ್ ಲಾಂಗ್, ಜೈಂಟ್ ಚಾಂಟಿನಿ, ಏಷ್ಯಾಟಿಕ್ ಲೋಕಲ್ಸ್. ಪ್ರತಿ ಹೆಕ್ಟೇರ್ಗೆ 5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಒದಗಿಸಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರಗಳಲ್ಲಿ 75 ಕಿಲೋಗ್ರಾಂ ಸಾರಜನಕ, 62.5 ಕಿಲೋಗ್ರಾಂನಷ್ಟು ರಂಜಕ ಹಾಗೂ 50 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವಂಥ ಗೊಬ್ಬರಗಳನ್ನು ಕೊಡಬೇಕು. ಭೂಮಿಯನ್ನು ಸಿದ್ಧ ಮಾಡಿದ ನಂತರ 120 ಸೆಂಟಿಮೀಟರ್ ಅಗಲ ಉದ್ದ ಇರುವಂಥ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಆ ನಂತರ 22.5 ಸೆಂಟಿಮೀಟರ್ ಅಂತರದ ಹರಿಗಳಲ್ಲಿ ಬೀಜಗಳನ್ನು ತೆಳುವಾಗಿ ಬಿತ್ತಬೇಕು. ನಂತರ 10 ಸೆಂಟಿಮೀಟರ್ಗೆ ಒಂದರಂತೆ ಸದೃಢವಾದಂಥ ಸಸಿಯನ್ನು ಉಳಿಸಿಕೊಂಡು ಹೆಚ್ಚಿನ ಸಸಿಗಳನ್ನು ಕಿತ್ತಾಕಬೇಕು. ಬೀಜ ಮೊಳಕೆ ಒಡೆಯುವವರೆಗೂ ಮಡಿಗಳಿಗೆ ನೀರನ್ನು ತೆಳುವಾಗಿ ಕೊಡ್ತಾ ಇರಬೇಕು. ಭೂಮಿ ಮತ್ತು ಹವಾಗುಣ ನೋಡಿಕೊಂಡು 4-5 ದಿವಸಕ್ಕೊಮ್ಮೆ ನೀರನ್ನು ಒದಗಿಸಬೇಕಾಗುತ್ತೆ. ಭೂಮಿಯಲ್ಲಿ ಕಳೆ ಇಲ್ಲದ ಹಾಗೆ ನೋಡ್ಕೋಬೇಕು. ಈ ಬೆಳೆಗೆ ಸಾಮಾನ್ಯವಾಗಿ ಜಿಗಿಹುಳು, ಹೇನು, ಮೂತಿ ಹುಳು ಬಾಧೆ ಉಂಟು ಮಾಡ್ತವೆ. ರೋಗಗಳಲ್ಲಿ ಎಲೆ ಚುಕ್ಕೆ ರೋಗ, ಎಲೆ ಸುಡು ರೋಗ ಹಾಗೂ ಬೂದಿ ರೋಗ ಬಾಧೆ ಉಂಟು ಮಾಡ್ತವೆ. ಇವುಗಳ ಹತೋಟಿಗಾಗಿ 2 ಮಿಲಿಲೀಟರ್ ಮೆಲಾಥಿಯಾನ್ ಅಥವಾ 4 ಗ್ರಾಂ ಕಾರ್ಬರಿಲ್ಲನ್ನು, 3 ಗ್ರಾಂ %80 ನೀರಿನಲ್ಲಿ ಕರಗುವ ಗಂಧಕ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ನೊಂದಿಗೆ ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಕರಗಿಸಿಕೊಂಡು ಬಿತ್ತನೆಯಾದ 4 ವಾರಗಳ ನಂತರ ಸಿಂಪರಣೆ ಮಾಡಬೇಕು. ಹೆಕ್ಟೇರ್ಗೆ 360 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕಾಗುತ್ತೆ. ಇದೇ ರೀತಿ ಬಿತ್ತನೆಯಾದ 7 ವಾರಗಳ ನಂತರ ಮತ್ತೆ ಸಿಂಪರಣೆ ಮಾಡಬೇಕಾಗುತ್ತೆ. ಆವಾಗ 450 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕಾಗುತ್ತೆ. ಬಿತ್ತನೆಯಾದ 10 ವಾರಗಳ ನಂತರ 540 ಲೀಟರ್ ಸಿಂಪರಣ ದ್ರಾವಣ ಬಳಸಿ ಇದೇ ರೀತಿ ಸಿಂಪರಣೆಯನ್ನು ಮಾಡಬೇಕು. ಬೆಳೆ ಬಿತ್ತಿದ 3 ತಿಂಗಳ ನಂತರ ಕೊಯ್ಲಿಗೆ ಬರುತ್ತೆ. ಪ್ರತಿ ಹೆಕ್ಟೇರ್ನಿಂದ ಸುಮಾರು 20,000 ಕಿಲೋಗ್ರಾಂನಷ್ಟು ಗೆಡ್ಡೆಗಳನ್ನು ನಿರೀಕ್ಷಿಸಬಹುದು. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ರೈತ ಬಂಧುವರು ಇದೀಗ ಕೇಳೋಣ ಕೃಷಿ ಗೀತೆಗಳನ್ನು. ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮೋಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮಳೆ ಕೊಡು ಎಂದು ಕೇಳೋಣ.

ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ.